ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಆಯುಷ್ ಇಲಾಖೆ ಇವರ ಕೂಡು ಕೂಟಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ತಿಳಿಯುವ ವಿಷಯದಡಿಲಿ ಇಂದು ಮಡಿಕೇರಿನ ಕೊಡಗುಗೌಡ ಸಮಾಜಲಿ ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಕೂಡಿಯಾಡಿ ಮಾತಾಡಿ ತಡಿನ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಯೋಗ ತುಂಬ ಒಳ್ಳೆಯದಾದೆ. ಯಾಗೋಳು ಯೋಗ ಮಾಡೋದರಿಂದ ಆರೋಗ್ಯ ಆಯುಸ ಜಾಸ್ತಿಯಾದೆ. ಯೋಗನ ಇಡೀ ಲೋಕನೇ ಮೆಚ್ಚಿಟ್ಟು ಇಂದಿನ ದಿನಗಳಲ್ಲಿ ಬಿ ಪಿ ಶುಗರ್ ಇರೋ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಇದನ್ನು ಹಿಡಿತಕ್ಕೆ ತಗೊಂಡು ಬಾಕಿ ಪ್ರತಿದಿನ ಅರ್ಧ ಗಂಟೆ ಆದರೂ ಯೋಗ ಮಾಡೋಕ್ಕೂ ಆಗ ಒಳ್ಳ ಆರೋಗ್ಯನ ಕಾಣಕ್ಕಂತ ಹೇಳ್ದೋ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾವು ಮಾತಾಡಿ ಯೋಗ ವ್ಯಾಯಾಮ ಮಾಡೋದರಿಂದ ಯಾಗೋಳು ತುಂಬ ಚುರುಕುಲಿರಕ್ಕೆ ಒಳ್ಳ ಆರೋಗ್ಯನ ಕಾಂಬಕ್ಕೆ ಯೋಗ ಮತ್ತು ವ್ಯಾಯಾಮ ತುಂಬ ಮುಖ್ಯ ಅಂತ ಹೇಳ್ದೋ. ಇದೇ ಹೊತ್ತಲ್ಲಿ ಯೋಗ ಶಿಕ್ಷಕ ಮಹೇಶ್ ಕುಮಾರವು ಸುಮಾರು ಥರದ ಯೋಗಗಳ ಹೇಳಿಕೊಟ್ಟೋ. ಕಾರ್ಯಕ್ರಮದಲ್ಲಿ ಸುಮಾರ್ ಇಲಾಖೆನ ಅಧಿಕಾರಿಗ ಸಂಘ ಸಂಸ್ಥೆಯು ಕೂಡಿಯಾಡಿದ್ದೋ. ಕೊಡಗು ಜಿಲ್ಲೆಯಲ್ಲಿ ತೀವ್ರತರ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನನ ಏರ್ಪಾಡು ಮಾಡಿಕೊಂಡಳೋ. ಈ ಕಾರ್ಯಕ್ರಮದ ಉದ್ಘಾಟನೆ 4/23 ಬೆಳಿಗ್ಗೆ 11 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆನ ಅವ್ವಾಹಂಗೆ ಮಕ್ಕಳ ವಿಭಾಗ ನಡೆದಿತ್ತ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗ ತಿಳಿಸಿಳೋ. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಮಂತ್ರಿ ಈಶ್ವರ ಬಿ ಖಂಡ್ರೆವು 4/23 ಜಿಲ್ಲೆಗೆ ಬಂದವೆ. ಮಂತ್ರಿಗ ಅಂದು ಮಧ್ಯಾಹ್ನ 3 ಗಂಟೆಗೆ ಜಿಲ್ಲೆನ ಡಿಬಿ ಕುಪ್ಪೆನ ಬಳಪೆಲಿ, ನಾಗರಹೊಳೆ ಹುಲಿ ಸಂರಕ್ಷಿತ ಜಾಗಲಿ, ಡಿಬಿ ಕುಪ್ಪೆ ವನ್ಯಜೀವಿ ವಲಯದ ಬಳಪೆಲಿ, ಅರ್ಜುನ ಆನೆನ ಸ್ಮಾರಕನ ಅನಾವರಣ ಕಾರ್ಯಕ್ರಮದಲ್ಲಿ ಕೂಡಿಯಾಡಿವೆ. ಅಲ್ಲಿಂದ ಸಾಯಂಕಾಲ 4 ಗಂಟೆಗೆ ಡಿಬಿ ಕುಪ್ಪೆ ಬಳಪೆಲಿ ಜಿಲ್ಲೆನ ಅರಣ್ಯ ಮತ್ತು ಪರಿಸರ ಇಲಾಖೆನ ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಭೆ ಮಾಡಿ ಚರ್ಚೆ ಮಾಡಿವೆತ್ತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಳೋ. ಜಿಲ್ಲೆಯಲ್ಲಿ ಮೃಗಾಶಿರ ನಕ್ಷತ್ರದ ಮಳೆನ ಉಜಿತು ಪೂರ್ತಿ ಕಮ್ಮಿಯಾಟು. ಇಂದು ಬೆಳಿಗ್ಗೆ 8:30 ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 16.49 mm ಸರಾಸರಿ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 14.90 mm ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 9.55, ಪೊನ್ನಂಪೇಟೆ ತಾಲೂಕಿಗೆ 31.62, ಸೋಮವಾರಪೇಟೆ ತಾಲೂಕಿಗೆ 24.90, ಹಾಗೆ ಕುಶಾಲನಗರ ತಾಲೂಕಿಗೆ 1.50 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ನಾಳೆಯಿಂದ ಆರಿದ್ರಾ ನಕ್ಷತ್ರದ ಮಳೆ ಸುರಾದೆ. ಇಂದು ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯತಿನ KDP ಸಭಾಮಂಡಳಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಹಂಗೆ ಪ್ರಗತಿ ಪರಿಶೀಲನಾ ಸಭೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು. ಅಲ್ಲಿಂದ ಸಂಸದರು ಮಾತಾಡಿ ವಾಣಿಜ್ಯ ಮತ್ತು ಸಹಕಾರ ಬ್ಯಾಂಕ್ಗ ತಮ್ಮ ಲಾಭಾಂಶದ ಗುರಿನೊಟ್ಟಿಗೆ ಸಮಾಜಕ್ಕೆ ಒಳ್ಳೆದಗುವಂಗೆ ಕೆಲಸ ಮಾಡೋಕ್ಕೂ, ಬ್ಯಾಂಕ್ಗ ಕೃಷಿಕರು, ಉದ್ಯಮಿಗ, ಸಣ್ಣ ಉದ್ಯಮಿಗ, ವ್ಯಾಪಾರಸ್ಥರು, ಗುಡಿ ಕೈಗಾರಿಕೆ ಹಿಂಗೆ ಎಲ್ಲವಕ್ಕೂ ಸಾಲ ಕೊಡದರೊಟ್ಟಿಗೆ ಬ್ಯಾಂಕ್ಗ ಗುರಿ ಮತ್ತು ಪ್ರಗತಿನ ಸಾಧಿಸೋಕ್ಕೂ, ಬ್ಯಾಂಕ್ಗ ಕೇಂದ್ರ ಸರ್ಕಾರದ ಸೂಚನೆಗಳ ಕಟ್ಟುನಿಟ್ಟಾಗಿ ಪಾಲಿಸೋಕ್ಕೂ, ಬ್ಯಾಂಕ್ಗ ವಾಣಿಜ್ಯ, ವ್ಯಾಪಾರ, ಕೃಷಿ, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ ಹಿಂಗೆ ಸಂಬಂಧಪಟ್ಟ ಎಲ್ಲ ವಲಯಕ್ಕೂ ಜಾಸ್ತಿ ಅವಕಾಶ ಕೊಡೋಕ್ಕೂ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಪ್ನನ ನನಸು ಮಾಡಿಕೆ ಬ್ಯಾಂಕ್ಗ ಸರಿಯಾಗಿ ಕೆಲಸ ಮಾಡೋಕ್ಕೂ, ಕೃಷಿ, ಬೆಳೆ ಸಾಲ, ಶಿಕ್ಷಣ ಸಾಲಕ್ಕೂ ಜಾಸ್ತಿ ನಿಗಾ ಕೊಡೋಕ್ಕೂ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡವು ಕನ್ನಡ ಭಾಷೆನ ಕಲಿಯಕ್ಕೂ ಹೇಳ್ದು. ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಗಂಗಾಧರ ನಾಯಕವು ಮಾತಾಡಿ ಜಿಲ್ಲೆಯಲ್ಲಿ 130 ಗ್ರಾಮೀಣ ಬ್ಯಾಂಕ್ ಶಾಖೆಗ 50 ನಗರ ಬ್ಯಾಂಕ್ ಶಾಖೆಗಳತ್ತ ಹೇಳ್ದು. ಸಭೆಯಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧಿಕಾರಿ ರಮೇಶ್ ಬಾಬು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಲಯದ ಮುಖ್ಯಸ್ಥ ಅರುಣ್ ಕುಲಕರ್ಣಿಯವರು ಸೇರಿದಂಗೆ ಸುಮಾರು ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ KDP ಸಭೆ ಇದೇ 27 ಬೆಳಿಗ್ಗೆ 10:30 ಕೊಡಗು ಜಿಲ್ಲಾ ಪಂಚಾಯತಿನ ಸಭಾಮಂಡಳಿ ಜಿಲ್ಲಿನ ಉಸ್ತುವಾರಿ ಮಂತ್ರಿ NS ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಗೃಹ ಸಚಿವಾಲಯದ ನಾಗರಿಕ ರಕ್ಷಣಾ ನಿರ್ದೇಶನಾಲಯ ಮಾಜಿ ಸೈನಿಕರನ್ನ ನಾಗರಿಕರ ರಕ್ಷಣೆಗೆ ಸೇರಿಸಿಕೊಳ್ಳಿಕೆ ತೀರ್ಮಾನ ಮಾಡಿಟ್ಟು. ಕುಸಿಯಿರುವ ಮಾಜಿ ಸೈನಿಕರು www.civildefensewarriors.gov.inನಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಳೋ. ಅಂಚೆ ಅದಾಲತ್ತಿನ ಸಭೆ ಇದೇ 27 ಬೆಳಿಗ್ಗೆ 10 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರಿಗಿದ್ದರೆ ಅಂಚೆ ಅದಾಲತ್, ಅಂಚೆ ಅಧೀಕ್ಷಕರು, ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಇದೇ 26 ಕಳಿಸಿಕೊಡಕ್ಕಂತ ಅಂಚೆ ಅಧೀಕ್ಷಕರು ತಿಳಿಸಿಳೋ. ಕರ್ನಾಟಕ ಆಂತರಿಕ ಭದ್ರತಾ ಪಡೆ ಹಂಗೆ ಭಯೋತ್ಪಾದನಾ ನಿಗ್ರಹ ದಳ ಪೊಲೀಸ್ ಅಧೀಕ್ಷಕರಾಗಿ ಜಿಲ್ಲೆನ ಬಿಳಿಗೇರಿ ಗ್ರಾಮದ ಮಂಡುವಂಡ ಕಾಮಯ್ಯ ಗಣೇಶವು ಅಧಿಕಾರ ವಹಿಸಿಕೊಂಡಳು. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಬಹುಗ್ರಾಮ ಸ್ಕೀಮ್ನ ಆದಷ್ಟು ಬ್ಯಾಗ ಶುರು ಮಾಡಿಕೆ ಒಪ್ಪಿಗೆ ಕೊಡಕುತ್ತ ಕೇಂದ್ರ ಜಲಶಕ್ತಿ ಮತ್ತೆ ಜಲಶಕ್ತಿ ಮಂತ್ರಿ ಸಿ ಆರ್ ಪಾಟೀಲ್ ಅವಕ್ಕೆ ಮನವಿನ ಕೊಟ್ಟಳೋತ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವು ತಿಳಿಸೋಳೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ, ಮಾಲೀಕರು ಬಿಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481309744. ಆಕಾಶವಾಣಿ ಮಡಿಕೇರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಜಾಬ್ ಗ್ಯಾರಂಟಿಯ 1 ವರ್ಷದ ಶೆಫ್ ಕೋರ್ಸ್ ಇದೀಗ ಮಡಿಕೇರಿಯ ಅತಿಥಿ ವೃಕ್ಷ ಶಿಕ್ಷದಲ್ಲಿ. ಕ್ವಾಲಿಫಿಕೇಶನ್ 10th ಪಾಸ್. ವಿವರಗಳಿಗೆ ಕಾಲ್ ಮಾಡಿ 9353530686. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611155457. ಇದೇ June 7 ನಿಧನರಾದ ಕರಡಿಗೋಡು ಗ್ರಾಮದ ಕುಕ್ಕನೂರು ಪಿ ಪುರುಷೋತ್ತಮ ಅವರ ತಿಥಿ ಕರ್ಮಾಂತರ ನಾಳೆ ದಿನಾಂಕ 22 ಭಾನುವಾರ ಬೆಳಿಗ್ಗೆ 11 ಕರಡಿಗೋಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಿದ್ದು, ಕಾಗದ ಸಿಗದ ಬಂಧು ಮಿತ್ರರು, ಊರಿನವರು, ನೆಂಟರಿಷ್ಟರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ತಿಳಿದು ಆಗಮಿಸುವಂತೆ ಕುಕ್ಕನೂರು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. June 12 ಮರಣಪಟ್ಟ ಮೂರ್ನಾಡು ಬಾಡಗ ಗ್ರಾಮತ್ರ ಪಾಂಡಂಡ ಗಣಪತಿ ಗಣೇಶ ಇಂಡಮಾದ ಕಾರ್ಯ ಇದೇ ಇರೋ ದಂಡಾಂಗ್. ನಾಳೆ ನಾರಾಜ ಪೊಲಕ 11 ಮೂರ್ನಾಡು ಕೊಡವ ಸಮಾಜದ ನಡ್ಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ್ದು ಬರನುಂದು ಐಂಡ ಪೊಣ್ಣು ಪಾಂಡಂಡ ಸ್ವಾತಿ ಗಣಪತಿ ಮಕ್ಕ ಮನೆಕಾರ ಪಿಂಜ ಸಂಸಾರ ಕಟ್ಟಣಿತ. ಎಲ್ಲರೂ ಮನೆಯಲ್ಲಿ ಅವಶ್ಯವುಳ್ಳ ಅಕ್ಕಿ ಪುಡಿ, ಅಕ್ಕಿ ತರಿ, ಪಾಪುಟ್ಟು, ನೋಪುಟ್ಟು, ಕಡಮುಟ್ಟು ತರಿ. ಅದು No. 1 ಕ್ವಾಲಿಟಿ ಅಕ್ಕಿನ ನಲ್ಲ ನೀರ್ಲ ಕತ್ತಿತು ಬೆದಲು ಒಣಕಿತು ಒಡಚಿತು ಒಂತನ ಪೊಡಿ ತರಿ. ಅಲ್ಲದೆ ಪ್ರೀಮಿಯಂ ಕ್ವಾಲಿಟಿ ಬ್ಯಾಡಗಿ ಪಿಂಜ ಕಾಶ್ಮೀರಿ ಮುಳುಪುಡಿ ಊಟಕ್ಕೆ ಪೊಟ್ಟಿತೇನು ಪಿಂಜ ಕರತೇನು ಬೋಣದ ಚಿಂಗಿ ಒಡನೆ ಬಾರಿ. ಐನ್ ಮನೆ ಕೊರವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಐನ್ ಮನೆ ಕಾಲೇಜ್ ರೋಡ್ ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. June 7 ನಿಧನರಾದ ಕೊಳಗದಾಳು ಗ್ರಾಮ ಪಾಕಮುಕ್ಕಾಟಿ ಸುಕುಮಾರ ಸುಗು ಅವರ ತಿಥಿ ಕರ್ಮಾಂತರ ಇದೇ 22 ಭಾನುವಾರ ಪೂರ್ವಾಹ್ನ 11 ಚೇರಂಬಾಣೆ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. June 12 ಮರಣಪಟ್ಟ ಅಮ್ಮತ್ತಿ ಕುಂಬೇರಿ ಗ್ರಾಮ ಅಕ್ಕಚ್ಚಿರ ಮುದ್ದಪ್ಪ ಐಂಡ ಪೊಣ್ಣು ಸರಸ್ವತಿ ಐಂಡ ಮಾದ ಕಾರ್ಯ ಇದೇ ಇರೋ ದಂಡಾಂಗ್. ನಾಳೆ ನಾರಾಚೆ ಮಧ್ಯಾಹ್ನ 12 ಕಾವಾಡಿ ಕುಂಬೇರಿ ಗ್ರಾಮದಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡ್ಪ ಒಕ್ಕಕಾರ ಊರುಕಾರ ಬಿಂದು ಚಂಗಂದಿಯಲ್ಲ ಇದನ್ನೇ ಆಹ್ವಾನ ಗ್ಯಾನ ಮಾಡಿದ್ದು ಬರನುಂದು ಅಕ್ಕಚ್ಚಿರ ಮುದ್ದಪ್ಪ ಮಕ್ಕ ಪಿಂಜ ಸಂಸಾರ ಕಟ್ಟಣಿತ. ನಮಸ್ತೆ ಕೊಡಗು, ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಟೈಗೋನ್ ಮತ್ತು ವರ್ಟಸ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 1 ಲಕ್ಷಗಳವರೆಗಿನ ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360959584 ಪೊನ್ನಂಪೇಟೆ ರಸ್ತೆ ಕಾಫಿ ಬೋರ್ಡ್ ಹತ್ತಿರ 60 ಗೋಣಿಗೊಪ್ಪಲು. ಫೋಕ್ಸ್ ವ್ಯಾಗನ್ ARM ಕಿಯಾ ಮೋಟರ್ಸ್ ಗೋಣಿಕೊಪ್ಪ ಮತ್ತು ಕುಶಾಲನಗರ. ನಮ್ಮಲ್ಲಿ 8 70 ಲಕ್ಷದವರೆಗಿನ ವಿವಿಧ ಕಾರುಗಳು ಲಭ್ಯವಿದೆ. CSD ಕ್ಯಾಂಟೀನ್ ವಿನಾಯಿತಿ ಇದೆ. ಎಕ್ಸ್ಚೇಂಜ್ ಆಫರ್, ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್ 9600048734. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.